ಬೆಳ್ಳಾಳಿಯಿಂದ ಕೇಳೋಣ. ನಮಸ್ಕಾರ ಬೆಳ್ಳಾಳಿ ಅವರೇ. ನಮಸ್ಕಾರ ಸರ್, ನಮ್ಮ ಹೆಸರು ಬಸನಗೌಡ ಬೆಳ್ಳಾಳಿ ಅಂತ ಸರ್. ನಾವು ಮೊದಲು ನಮ್ಮ ಅಪ್ಪರಿಂದ ಕೃಷಿ ಕುಟುಂಬ ಸರ್ ನಮ್ದು. ನಾನು ಫಸ್ಟ್ ಬೆಂಗಳೂರಲ್ಲಿ ಕೆಲಸ ಮಾಡ್ತೀವಿ ಸರ್. ಅಲ್ಲಿ ಏನ್ ಕೆಲಸ ಮಾಡಿದ್ರು ನಮ್ಗೆ ಅದು ವರ್ಕೌಟ್ ಆಗ್ತಿಲ್ಲ ಸರ್. ಅಲ್ಲಿ ಏನ್ ದುಡಿದೆಲ್ಲ ಖರ್ಚಾಗ್ತಿದೆ ಸರ್ ಅಲ್ಲಿ. ಹೀಗಾಗಿ ನಮ್ಮ ಅಪ್ಪರು ವಾಪಸ್ ಇಲ್ಲಿ ಬಂದ್ಬಿಡಪ್ಪ ಅಂತ ಹೇಳ್ಬಿಟ್ಟು ವಾಪಸ್ ನಾವು ಕೃಷಿ ಮಾಡ್ತಿದ್ದೆ ಸರ್. ಇವಾಗ ಕೃಷಿ ಅಂದ್ಮೇಲೆ ನಾವು ಬರೀ ಒಣ ಬೇಸಾಯ ಮಾಡಿದ್ರೆ ಅದು ಖರ್ಚಿಗೆ ಅಲ್ಲಿಗೆ ಲೇವಲ್ ಆಗ್ತಿತ್ತು ಸರ್. ಹಿಂಗಾಗಿ ನಮ್ಮ ಮತ್ತೆ ಬೋರ್ವೆಲ್ ಮಾಡಿ ಮತ್ತೆ ಎಲ್ಲ ಓನ್ ಖರ್ಚು ಮಾಡ್ಕೊಂಡು ಕೇಸ್ ಇವಾಗ ಸಮಗ್ರ ಕೃಷಿ ಮಾಡ್ಬೇಕಂತ ಮಾಡಿದೆ ಸರ್. ಮತ್ತು ತೆಂಗಿನ ಮರ ಮಾಡಿದೀವಿ ಸರ್, ಇವಾಗ ಸಾಗುವಣಿ ಮಾಡಿದೀವಿ ಸರ್, ರಕ್ತ ಚಂದನ, ಮತ್ತೆ ಇವಾಗ ಕಬ್ ಮಾಡಿದೀವಿ ಸರ್, ಕೋಳಿ ಸಾಕಾಣಿಕೆ ಮಾಡಿದೀವಿ, ಮತ್ತೆ ಆಡುಗಳು ಮಾಡಿದ್ದೀವಿ, ದನಗಳಿದೆ ಸರ್, ಮತ್ತೆ ಮೀನು ಸಾಕಾಣಿಕೆ ಮಾಡಿದೆ ಸರ್. ಇನ್ನು ಮತ್ತೆ ಇಲ್ಲಿ ಯಾವ ತುಮಕೂರು ಜಿಲ್ಲೆದಲ್ಲಿ ಒಬ್ಬ ರೈತರು ಭೇಟಿ ಮಾಡಿ ಸರ್, ಇವಾಗ ಆಪಲ್ ಮಾಡ್ಬೇಕಂತ ಒಂದು ಪ್ಲಾನ್ ಅಲ್ಲಿ ಇದ್ದೀನಿ ಸರ್. ಮತ್ತೆ ಗುಂಪು ಸಿಸ್ಟಮ್ ಕಬ್ಬಲ್ಲಿ ಅವ ಮಿಶ್ರ ಬೆಳೆ ಮಾಡ್ಬೇಕಂತ ಒಂದು ಪ್ಲಾನ್ ಅಲ್ಲಿ ಮಾಡ್ತಾ ಇದ್ದೀನಿ ಸರ್. ಇದರಲ್ಲಿ ನೆಮ್ಮದಿ ಅಂತ ಅನಿಸಿದೆ ಸರ್. ಬೆಂಗಳೂರು ಕೆಲಸಗಳಿಗಿಂತಲೂ ಅಲ್ಲಿ ತಿಂಗಳಿಗೆ 30,000 ಸಂಬಳ ತಗೋತಿದ್ರು ನನ್ನ ನೆಮ್ಮದಿ ಇರಲಿಲ್ಲ ಸರ್. ಇಲ್ಲಿ ನನಗೆ ನೆಮ್ಮದಿ ಅನಿಸ್ತಾ ಇದೆ ಸರ್. ಇಲ್ಲಿ ನಮ್ಮ ಕುಟುಂಬದ ಜೊತೆ ಆರಾಮಾಗಿ ನನಗೆ ಅನಿಸ್ತಾ ಇದೆ ಸರ್. ಇಲ್ಲಿ ಈಗ ನೀವು ಹೇಳಿದ್ರೆ ನೆಮ್ಮದಿ ಇರಲಿಲ್ಲ ಕೆಲಸದೊಳಗ, ಅಲ್ಲಿ ಅಷ್ಟು ದುಡ್ಡು ತಗೊಂಡ್ರು ಸಹಿತ, ಪಗಾರ ತಗೊಂಡ್ರು ಸಹಿತ ನೆಮ್ಮದಿ ಅನ್ನುವಂಥದ್ದು ಇರಲಾರ್ದಕ್ಕೆ ನಾನು ಇಲ್ಲಿ ಬಂದೀನಿ ಅಂತ ಹೇಳಿ ಹೇಳ್ತಾ ಇದ್ದೀರಿ. ಈಗ ಸುಮಾರು 1-5 ಎಕರೆ ಜಮೀನೊಳಗ ಇಷ್ಟೆಲ್ಲ ಚಟುವಟಿಕೆಗಳನ್ನ ಮಾಡ್ತಾ ಇದ್ದೀರಿ. ಹೆಂಗ್ ನೀವು ಇದ್ರ ಬಗ್ಗೆ ಯೋಜನೆ ಮಾಡಿದ್ರಿ? ಯಾಕೆ ಇಷ್ಟೆಲ್ಲ ಒಮ್ಮೆ ತಗೊಳ್ಳುವಂತದ್ದು ಏನದ? ಮತ್ತೆ ಇದ್ರ ಬಗ್ಗೆ ಒಂದು ಟ್ರೈನಿಂಗ್ ಆಗ್ಲಿ ಅಥವಾ ಇದ್ರ ಬಗ್ಗೆ ಒಂದು ಜ್ಞಾನ ಬಹಳ ಮುಖ್ಯವಾಗಿರುವಂತದ್ದು. ತಾವು ಹೇಳಿದ್ರಿ ಹಿಂದೆ ತಮ್ಮ ತಂದೆಯವರು ಕೃಷಿ ಮಾಡ್ತಾ ಇದ್ರು, ಅದನ್ನೇ ನಾನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀನಿ ಅನ್ನುವಂತ ಮಾತು. ಇಷ್ಟೆಲ್ಲ ಚಟುವಟಿಕೆಗಳನ್ನ ಯಾವ ರೀತಿ ತಗೊಳ್ತಾ ಇದ್ದೀರಿ, ಮತ್ತೆ ಯಾಕೆ ಹಿಂಗ್ ತಗೋಬೇಕು ಅಂತ ಅನಿಸ್ತಾ ಇದೆ ಸರ್? ನಾನು ಹೆಚ್ಚುವರಿ ಬೆಂಗಳೂರಲ್ಲಿ ಟ್ಯಾಕ್ಸಿ ಡ್ರೈವರ್ ಇದ್ದೆ ಸರ್. ನಾನು ಎಷ್ಟು ದುಡ್ಡು ಇದ್ರೆ ಸರ್ ಆಫೀಸರ್ ನನ್ನ ಜೊತೆ ಇರುವಾಗ ಇಷ್ಟಿಷ್ಟು ಮಾತ್ರೆ ಇಟ್ಕೊಂಡು ನುಂಗ್ತಾ ಇದ್ರೆ ನನಗೆ ಭಯ ಆಗ್ತಾ ಇರ. ಇವಾಗ ನನ್ನ ಜೀವನ ಹಿಂಗೆ ಆಗ್ಬೋದಲ್ಲ, ಮುಂದೆ ದುಡ್ಡು ಮುಖ್ಯ ಅಲ್ಲ, ನನ್ನ ಆರೋಗ್ಯ ಮುಖ್ಯ, ನಾನು ಸಾವಯವ ಕೃಷಿ ಮಾಡಬೇಕು. ಏನಾದರೂ ಆಗಲಿ ನಮ್ಮ ತಂದೆಯವ್ರು ಮಾಡಿದ ಆಸ್ತಿ ಇತ್ತು, ನಾನು ಸ್ವಲ್ಪ ಸ್ವಲ್ಪ ಒಳ್ಳೆ ಆಹಾರ ನಾನು ಮಾಡಬೇಕು ಅಂತ ನಾನು ಓನ್ ಆಗಿನ ತಲೆ ಕಟ್ಕೊಂಡು ಬಂದಿದ್ದು ಅಷ್ಟೇ ಸರ್. ಪಕ್ಕದಲ್ಲಿ ಕೂತ್ಕೊಂಡಿದ್ರು ಆಫೀಸರ್ಸ್, ಕೋಟಿ ದುಡ್ಡು ಇರ್ತಾ ಇದೆ ಸರ್, ನಾನು ಚೆನ್ನಾಗಿ ಊಟ ಮಾಡ್ತಾ ಇದ್ದೆ, ಅವರು ಏನು ಅದು ಚಿಂತ ಇಲ್ಲ ಸರ್, ನಾನು ತಿಂದು ಬಂದಿನಿ ಗೌಡಪ್ಪ ಅನ್ನೋರು, ಅವ್ರು ಹಂಗೆ ಬರೋರು ಆಫೀಸರ್ಸ್. ನನಗೆ ಈಗ ನನಗೆ ಬರೋದು ಬೇಡ, ನಾನು ಚೆನ್ನಾಗಿರ್ಬೇಕು, ಒಂದು ಹೆಲ್ತ್ ಕಾಪಾಡ್ಕೋಬೇಕು, ಬೇಡವೇ ಬೇಡ ಬೆಂಗಳೂರು ಜೀವನ ಅಂತ ಹೇಳ್ಬಿಟ್ಟು ನಾನು ಬಂದ್ಬಿಟ್ಟೆ ಸರ್. ಇಲ್ಲ ಆರಾಮಾಗಿದ್ದೀವಿ ಸರ್ ಇಲ್ಲಿ. ಅಂದ್ರೆ ರಾಸಾಯನಿಕ ಬಿಟ್ಟು ನಾವು ಸಾವಯವ ಮಾಡ್ಬೇಕು ಅಂತ ನನಗೆ ಯೂಟ್ಯೂಬ್ ಅಲ್ಲಿ ನೋಡಿಕೊಂಡು, ಮತ್ತೆ ನಮಗೆ ಹಾಲಾಳ ಸರ್ ಒಳ್ಳೆ ಹೆಲ್ಪ್ ಮಾಡ್ತಾ ಇದ್ದಾರೆ ಸರ್ ಅದ್ರ ಬಗ್ಗೆ, ಅಗ್ರಿಕಲ್ ಆಫೀಸರ್ರು, ಅವ್ರ ಮಾರ್ಗದರ್ಶನದಿಂದ ನಾವು ಸಾವಯವ ಕೃಷಿ ಮಾಡ್ತಾ ಇದ್ದೀನಿ ಸರ್. ಅಡ್ಡಿ ಇಲ್ಲ. ಈಗ ನೀವು ಇಲ್ಲಿ ಒಮ್ಮೆ ಬೆಂಗಳೂರಿಂದ ಬಂದು ಕೂಡಲೇ ಅದೇ ಲೈಫ್ ಬೇರೆ, ಇದೇ ಲೈಫ್ ಬೇರೆ. ಈ ಒಕ್ಕಲತನ ಯಾವ ರೀತಿ ಇದಕ್ಕೆ ಹೊಂದಾಣಿಕೆ ಮಾಡ್ಕೊಂಡ್ರಿ, ಮತ್ತೆ ಏನೇನ್ ಚಾಲೆಂಜಸ್ ಅಂತ ಅನಿಸ್ತು? ಚಾಲೆಂಜಸ್ ಅಂದ್ರೆ ಸರ್, ಇಲ್ಲಿ ನಮ್ಮಲ್ಲಿ ತೋಟ ಮಾಡೋದು ಯಾರಿಗೂ ತೋಟ ಮಾಡಲ್ಲ ಸರ್. ಪಕ್ಕದಲ್ಲಿ ನೀರು ಹರಿದು ಹೋದ್ರೆ ಹಂಗೆ ಹೊರಗೋದು ಬಿಡ್ತಾ ಇದ್ರು ಸರ್ ರೈತರಿಲ್ಲೇ. ನಾನು ಒಣ ಬೇಸಾಯ ಮಾಡಿದ್ರೆ ವರ್ಷ ಪೂರ್ತಿ ಮಾಡಿದ್ರು 20,000 ಮಿಕ್ಬೇಕಾದ್ರೆ ಕಷ್ಟ ಸರ್. ಅಂತದ್ರಲ್ಲಿ ನಾನು ಇಲ್ಲಿ ಒಂದು ಹಕ್ಕಿಗಳು ಕುಡಿಯಕ್ ನೀರಿಲ್ಲಾರ ಟೈಮಲ್ಲಿ ಸರ್, ಇಲ್ಲಿ ನಮ್ಮ ಎರೆ ಜಮೀನಲ್ಲಿ ನಮ್ಮ ಊರಲ್ಲೆಲ್ಲ ಆಡ್ಕೊಂಡ್ರೆ ಸರ್, ಇವಾಗ ವಾಪಸ್ ಬೆಂಗಳೂರಿಗೆ ಹೋಗ್ತಾನೆ, ಸ್ವಲ್ಪ ಅಲ್ಪ ಸ್ವಲ್ಪ ದುಡ್ಡು ಮಾಡ್ಕೊಂಡ್ ಬಂದಿದ್ದಾನೆ, ಖರ್ಚು ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರು ಸರ್. ನಾನು ಅಷ್ಟಾದ್ರೂ ತಲೆ ಕೆಡಿಸ್ಕೊಳ್ಳಿಲ್ಲ ಸರ್, ನಾನು ಬಾಳೆ ಮಾಡಿದೆ ಸರ್, ಬಾಳೆಲಿ ಒಳ್ಳೆ ಆದಾಯ ತೆಗ್ದಿ ಸರ್. ಹಿಂಗಾಗಿ ನಾನು ಊರಲ್ಲೇ ಹೇಳ್ಬೇಕಾದ್ರೆ ಬರೀ ಬಸನಗೌಡ ಯಾರಿಗೆ ಬಾಳೆ ಬಸನಗೌಡ ಅಂದ್ರೆ ನಿಮ್ಗೆ ತೋರಿಸ್ತಾರೆ, ಇಲ್ಲಾಂದ್ರೆ ತೋರ. ಆತರ ನಾನು ಚಾಲೆಂಜ್ ಮಾಡಿ ನಾನು ಮಾಡಿದ ಸರ್, ಸಕ್ಸಸ್ ಆಗಿದ್ದೀನಿ ಸರ್. ಅದಕ್ಕೆ ಏನಾದ್ರು ಮಾಡ್ಬೇಕಂದ್ರೆ ಸ್ವಂತ ಇಚ್ಛೆಯಿಂದ ಮಾಡಿದ್ರೆ ಮಾತ್ರ ಸಕ್ಸಸ್ ಆಗಕ್ ಸಾಧ್ಯ ಸರ್. ಇನ್ನೊಬ್ರು ಹೇಳ್ತಾರೆ, ಇನ್ನೊಬ್ರು ಕೇಳ್ತಾರೆ ಅಂತ ನೋಡ್ಕೊಂಡು ಮಾಡಿದ್ರೆ ಯಾವತ್ತು ಮಾಡಕ್ ಆಗಲ್ಲ ಸರ್. ಯಾವುದೇ ಕೆಲಸ ಅನ್ಕೊಳ್ಳಿ, ನಾನು ಮಾಡ್ಬೇಕಂತ ಫಸ್ಟ್ ಮೈಂಡ್ ಅಲ್ಲಿ ಫಿಟ್ ಆಗ್ಬೇಕು ಸರ್. ಇದನ್ನ ಮಾಡ್ಲೇಬೇಕಂದ್ರೆ ಕಾಗೆ ಆಗತ್ತೆ ಸರ್. ಎಲ್ಲಾ ಸೃಷ್ಟಿ ಮಾಡಿದ ಮನುಷ್ಯನ ತಾನೇ ಸರ್. ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೈಕದ್ ಮಾಡ್ಬೇಕಂತ ನಾನು ಅನ್ಕೊಂತೀನಿ ಸರ್. ಅದಕ್ಕೆ ಈಗ ಇಷ್ಟೆಲ್ಲ ಈ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀರಿ, ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀರಿ, ಆಮೇಲೆ ಇಲ್ಲಿ ಮೀನು ಸಾಕಾಣಿಕೆ ಹೊಂಡದೊಳಗೆ ಮಾಡ್ತಾ ಇದ್ದೀರಿ, ಚಟುವಟಿಕೆಗಳು ಏನದಾವ ಇವುಗಳನ್ನು ಮಾಡಬೇಕು ಅಂತಂದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಆಗ್ತದ, ಪ್ಲಾನ್ ಮಾಡಬೇಕಾಗ್ತದ, ಬೇರೆ ಬೇರೆ ಟೈಮ್ಗಳನ್ನು ಕೊಡಬೇಕಾಗ್ತದ, ಇದನ್ನ ಯಾವ ರೀತಿ ತಾವು ಮ್ಯಾನೇಜ್ ಮಾಡ್ತಾ ಇದ್ರಿ ಸರ್? ಇವಾಗ ಸದ್ಯ ಮಟ್ಟಿಗೆ ಒಮ್ಮೆಲೆ ಜಾಸ್ತಿ ತೊಗೊಂಬಂದು ಹಾಕೊಂಡ್ರೆ ಸರ್ ನಮ್ಗೆ ಒಮ್ಮೆಲೆ ಟೆನ್ಷನ್ ಆಗುತ್ತೆ ಸರ್. ಸ್ವಲ್ಪದಿಂದ ದೊಡ್ಡ ಮಾಡ್ಕೊಂತ ಹೋದ್ರೆ ಅಂದ್ರೆ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಸರ್, ನಮ್ ಖರ್ಚಿನಲ್ಲಿ ಎಲ್ಲ ಲೇಬಲ್ ಹೋಗುತ್ತೆ ಸರ್, ಮತ್ತೆ ನಮ್ಗೆ ಅದು ಹೆಂಗೆಂಗ ದೊಡ್ಡದಾಗತ್ತೆ ಹಂಗೆಂಗ್ ನಮ್ದು ಅದು ಮೈಂಡ್ ಹೆಚ್ಚಿಗೆ ಇದು ಹಾಕಿ ಸರ್, ಅದು ನಮ್ಗೆ ಅದು ಯಾಕೆ ತರ ಮಾಡ್ಬೇಕು ಅಂತ ಪ್ಲಾನ್ ಓಡ್ತಾ ಇರುತ್ತೆ ಸರ್. ಒಮ್ಮೆದೊಮ್ಮೆಲ್ಲಿ ಅಂದ್ರೆ ನಮ್ಗೆ ಮೈಂಡ್ ಆಗೋದಿಲ್ಲ ಸರ್, ಹಿಂಗಾಗಿ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಸರ್. ನಾವು 2 ಆಡುಗಳು ತಗೊಂಡೋದ್ರಿಂದ 15 ಆಡುಗಳು ಮಾಡಿದ್ವಿ ಸರ್. ಇವಾಗ 4 ಕೋಳಿ ಮಾಡಿ ಇವಾಗ 100-120 ಕೋಳಿ ಮಾಡಿದೀನಿ ಸರ್. ಇನ್ನೂ ಜಾಸ್ತಿನೇ ಮಾಡ್ಬೋದು ಸರ್, ನಾ ಜಾಸ್ತಿ ಬಂಡವಾಳ ಹಾಕಿಲ್ಲ ಸರ್. ಇದಕ್ಕೆ ಯಾವುದು ಟೆನ್ಷನ್ ಇಟ್ಕೊಂಡಿಲ್ಲ, ಏನೇನು ಅದಕ್ಕೆ ಏನ್ ಮಾಡ್ಬೇಕು ಟೈಮ್ ಅಷ್ಟು ಫುಡ್ ಹಾಕ್ತೀವಿ ಸರ್ ಅಷ್ಟೇ. ಇವಾಗ ಮತ್ತೆ ಹೆಚ್ಚಿನ ಮಾಡ್ಬೇಕಂದ್ರೆ ಅದೇ ಅದರದ್ದೇ ಬರತಕ್ಕಂತ ದುಡ್ಡನ್ನು ತಗೊಂಡು ನಾನು ಒಂದು

ಇದೆ ಸರ್. ಇದು 5 ಎಕರೆ ಡ್ರಿಪ್ ಮುಖಾಂತರ ನಾವು ವರ್ಷವರೆಗೂ ನಾವು ನೀರು ಯೂಸ್ ಮಾಡಬಹುದು ಸರ್. ಇದಕ್ಕೆ ನಾವು ಇಲ್ಲಿ ನಮ್ಗೆ ನೀರಿಂದ ಬಹಳ ಕಷ್ಟ ಇದೆ ಸರ್. ನೀರು ಇದೆ ಸರ್, ಭೂಮಿ ಒಳಗಡೆ ಉಪ್ಪು ನೀರು ಬರ್ತಾ ಇದೆ ಸರ್. ನಮ್ಗೆ ಕೃಷಿ ತಜ್ಞರ ಹತ್ರ ಹೋದ್ರೆ ಇದು ಉಪ್ಪು ನೀರಿಗೆ ಬ್ಲಾಕ್ ಮಣ್ಣಿಗೆ ಮ್ಯಾಚ್ ಆಗಲ್ಲ, ಬೇಡ ಅಂತ ಹೇಳ್ತೀರಿ ಸರ್. ಹೀಗಾಗಿ ನಾವು ಬಾಜು ಕೆನಲ್ ಇರೋದ್ರಿಂದ ಕೆನಲ್ ನೀರು ತಗೊಂಡು ಇಲ್ಲಿ ನಮ್ ಹೊಂಡಕ್ಕೆ ಸ್ಟಾಕ್ ಮಾಡ್ಕೊಂಡು ಅದ್ರ ಮುಖಾಂತರ ಡ್ರಿಪ್ ಮುಖಾಂತರ ಹೊಲಕ್ಕೆ ಯೂಸ್ ಮಾಡ್ತೇವೆ ಸರ್. ಮತ್ತೆ ಮೀನು ಅಂದ್ರೆ ಇವಾಗ ಫಸ್ಟ್ ಬಿಟ್ಟಿದ್ದೇವೆ ಸರ್, ಅದ್ರದ್ದು ಏನು ಇನ್ಮೇಲೆ ಸೇಲ್ ಮಾಡಿದ್ಮೇಲೆ ಹೇಳ್ಬೋದು ಸರ್. ಇನ್ನೂ ಸಣ್ಣ ಸಣ್ಣದಾಗಿ ಮೀನ್ ಇದೆ, ಇವಾಗ 8,000 ಬಿಟ್ಟಿದೆ ಸರ್. ಅದು ನಾಳೆ ದೊಡ್ಡದಾದ್ಮೇಲೆ ಅದು ಸೇಲ್ ಆದ್ಮೇಲೆ ಎಷ್ಟು ಬರ್ತಂತ ಹೇಳ್ಬೋದು ಸರ್ ಅವಾಗ. ಸರ್ ಎಲ್ಲಿಂದ ತಂದಿದ್ದು ಮೀನು ಮರಿ? ಸರ್ ಇಲ್ಲೇ ಮುದ್ನಾಳ ನಮ್ಮ ಫ್ರೆಂಡ್ ಅವ್ರು ಇದಾರೆ ಸರ್, ಕೆರೆಯಲ್ಲಿ ಮಾಡ್ತಾ ಇದಾರೆ ಸರ್. ಅವ್ರು ಕೊಟ್ಟರು ಸರ್, ತಗೊಂಡೋಗಿ ಚೆನ್ನಾಗಿ ಬರ್ತಾ ಇದೆ. ಕಾಟ್ಲಾರ್ ಹೂ ಮತ್ತೆ ಕಾಮನ್ ಕಾರ್ಪು ಅಂತ 3 ತಳಿ ಬಿಟ್ಟಿದೆ ಸರ್ ಇದ್ರೊಳಗಡೆ, ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಸರ್ ಅವರು. ಅದು ಬಂದ್ಮೇಲೆ ನೋಡ್ಬೇಕು ಸರ್ ಅದ್ರ. ಅಡ್ಡಿಲ್ಲ. ಈಗ ಏನು ಮೀನುಗಾರಿಕೆ ಆಯ್ತು, ಕೋಳಿ ಕುರಿ ಆಯ್ತು, ಇದ್ರ ಬಗ್ಗೆ ತಾವು ಯಾರದಾದ್ರೂ ತಜ್ಞರದ್ದು ಸಲಹೆ ಸೂಚನೆ ತಗೊಳ್ತಾ ಇದ್ರಿ? ಸರ್ ನಮ್ಗೆ ಇಲ್ಲಿ ಹಾಲಾಳ್ ಸರ್ ಅಂತ ಇದಾರೆ ಸರ್, ಇಲ್ಲಿ ಅಗ್ರಿಕಲ್ ಆಫೀಸರ್ ಇದ್ರೆ ಅವರೆಲ್ಲ ಸಲಹೆಗಳು ಅವರೇ ಕೊಡ್ತಾರೆ ಸರ್ ನಮ್ಗೆ, ಅವರೇ ಹೇಳ್ತಾರೆ. ಅವ್ರ ಮುಖಾಂತರ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಉಳಿದ ಬೆಳೆಗಳು? ಉಳಿದ ಬೆಳೆಗಳಂದ್ರೆ ಇವಾಗ ಇರೋದು ತೆಂಗಿನ ಮರ ಇದೆ ಸರ್, ಸಾಗೋನಿ ಇದೆ ಸರ್, ಸಿಲ್ವರ್ ಓಕ್ ಇದೆ ಸರ್, ಮತ್ತು ಇವಾಗ ಇದು ತಂದಿದೆ ಸರ್ ರಕ್ತ ಚಂದನ, ಮತ್ತ ಇವಾದು ಸರ್ ಇದು ಇನ್ನು ಮಾಡ್ಬೇಕು ಅನ್ಕೊಂಡಿದೆ ಸರ್. ಯಾವ್ದು ಆಪಲ್ ಮಾಡ್ಬೇಕು ಅನ್ಕೊಂಡಿದೆ ಸರ್, ಗುಮ್ ಸಿಸ್ಟಮ್ ಕಬ್ ಮಾಡ್ಬೇಕು ಅನ್ಕೊಂಡಿದೆ ಸರ್, ಇವಾಗ ಅದರಲ್ಲಿ ಮಿಶ್ರ ಬೆಳೆಯಾಗಿ ಮಾಡ್ಬೇಕು ಅನ್ಕೊಂಡಿದೆ ಸರ್. ಈ ಗುಂಪು ಸಿಸ್ಟಮ್ ಕಬ್ಬು ಅಂತಂದ್ರೆ ಏನ್ ಮಾಡ್ತೀರಿ ಸರ್? ಅದು ಸಾಲಿನ ಸಾಲಿಗೆ 10 ಅಡಿ ಬಿಟ್ಟಿದೆ ಸರ್, ಗುಂಪಿಂದ ಗುಂಪಿಗೆ 4 ಅಡಿ ಸರ್. ಆ ಪಿಟ್ ಸಿಸ್ಟಮ್ ಸರ್, 2 ಅಡಿ ಆಗಲ್ಲ, 2 ಅಡಿ ಒಳಗಡೆ ಸರ್. ಅದರಲ್ಲಿ ತಿಪ್ಪೆ ಗೊಬ್ಬರ ತುಂಬಿಬಿಟ್ಟು ಬೇವಿನ ಹಿಂಡಿ ಎಲ್ಲ ಹಾಕಿ ಸರ್, ಅದರಲ್ಲಿ ಮಣ್ಣು ಮಿಶ್ರ ಹಾಕಿ ಸರ್, ಒಂದ್ ಪಿಟ್ಟಿಗೆ 20 ಕಣ ಇಟ್ಬಿಟ್ಟು ಅದನ್ನ ಮಾಡ್ಬೇಕಂತ ಒಂದು ಇಷ್ಟಪಟ್ಟಿ ಸರ್ ಮಾಡ್ತಾ ಇದ್ದೀನಿ ಸರ್ ಇವಾಗ. ಅದ್ರ ಜೊತೆ 10 ಫೂಟ್ ಇದರಲ್ಲಿ ನಾವು ಆಪಲ್ ಮಾಡ್ಬೇಕಂತ ಮಾಡಿದೀವಿ ಸರ್. ಅದಕ್ಕೆ ನೆರಳನ್ನು ಬೇಕು ಸರ್. ಅದಕ್ಕೆ ಈಗ ಒಂದ್ 4-5 ವರ್ಷ ಅದು ಕಬ್ಬು ಬೆಳೆ ಬರುತ್ತೆ, ಒಂದ್ರಿಲ್ಲ ತಪ್ಪಿದ್ರೆ ಇನ್ನೊಂದ್ ಬೆಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಅದು ಮಾಡ್ಬೇಕಂತ ಮಾಡಿದೆ ಸರ್. ಯಾಕೆ ನಮ್ಮಲ್ಲಿ ಸಾಕಷ್ಟು ಹಣ್ಣಿನ ಬೆಳೆಗಳದಾವ, ಸಾಕಷ್ಟು ಬೇಡಿಕೆ ಕೂಡ ಅದ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರ ಮಾವಿನ ಗಿಡ, ನೀವು ಬೇಕಾದಷ್ಟು ಮಾರ್ಕೆಟ್ ಇದೆ ನಿಮಗೆ. ಆಪಲ್ ಸಾಕಷ್ಟು ಮಾರ್ಕೆಟ್ ನೊಳಗೆ ಬರ್ತಾ ಇದೆ ಈಗ ಬೇರೆ ಕಡೆಯಿಂದ, ಆದ್ರೂ ಕೂಡ ನೀವು ಇಲ್ಲೇ ಆಪಲ್ ಬೆಳಿಬೇಕು ಅನ್ನುವಂಥದ್ ಯಾಕೆ ವಿಚಾರ ಇಟ್ಕೊಂಡಿರಿ ಸರ್? ನಾವು ಇಲ್ಲಿ ಹೊಸದಾಗಿ ನಾವು ಕೃಷಿಯಲ್ಲಿ ಮಾಡ್ಬೇಕಂದ್ರೆ ಹೊಸದ ಮಾಡ್ಬೇಕಂದ್ರೆ ತುಂಬಾ ಖುಷಿ ಅನ್ಸುತ್ತೆ ಸರ್. ನಮ್ ಇಲ್ಲಿ ಯಾವ್ದ್ರಲ್ಲಿ ಇಲ್ಲಿ ಯಾರು ಮಾಡಿಲ್ಲ ಸರ್, ಅದನ್ನೇ ಇನ್ನೊಂದ್ ಮಾಡಿ ತೋರಿಸ್ಬೇಕು ಅಂತ ಒಂದ್ ಛಲ ಸರ್. ಅದರಲ್ಲಿ ಆಗಲ್ಲ ಅಂದ್ರಲ್ಲಿ ನಾನು ಆಗ್ಬೇಕು ಆಗತ್ತೆ ಅಂತ ಒಂದು ಛಲ ತೊಟ್ಟು ನಾನು ಮಾಡಕ್ಕಂತ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಸರ್. ಅದನ್ನ ಇದ್ರ ಬಗ್ಗೆ ಏನು ತಜ್ಞರ ಜೊತೆಗೆ ತಾವು ವಿಚಾರ ವಿಮರ್ಶೆ ಮಾಡಿರಿ? ಮಾಡಿದೀನಿ ಸರ್. ಹಾಲಾಳ್ ಸರ್ ಅವರು ತಜ್ಞರು ಮಾಡಿದ್ದಾರೆ ಸರ್, ಅವರು ಚರ್ಚೆ ಮಾಡಿದ್ದಾರೆ ಬರುತ್ತಂತ ಹೇಳಿದ್ದಾರೆ ಸರ್. ಅದ್ರ ಮುಖಾಂತರ ನಾನು ಮಾಡ್ತಾ ಇದ್ದೀನಿ ಸರ್ ಇವಾಗ. ಅದೊಂದು ಸರ್ ಈ ರಾಸಾಯನಿಕ ಮಾಡೋದ್ರಿಂದ ಬರುತ್ತ ಹೋಗುತ್ತೋ ಅವರು ಗ್ಯಾರಂಟಿ ಇರಲ್ಲ ಸರ್. ನಮ್ಮ ಸಾವಯವದ್ರಲ್ಲಿ ಬಂದೇ ಬರ್ತಂತ ನನಗೆ ಫುಲ್ 100ಕ್ಕೆ 100 ನನಗೆ ಭರವಸೆ ಇದೆ ಸರ್. ಯಾವ ಮಣ್ಣಾಗಿದ್ರು ಸರ್ ನಾನು ಬೆಳೆದೇ ಬೆಳಿತೀವಿ ಅಂತ ಒಂದು ನನಗೆ ಧೈರ್ಯ ಇದೆ ಸರ್. ನನಗೆ ಬೆಳಿತೀನಿ ಸರ್. ಈಗ ತಾವು ಹೇಳಿದ್ರಿ ತಮಗ ಜನರು ಬಾಳೆ ಬಸನಗೌಡ ಅಂತ ಹೇಳಿನೇ ಗುರುತು ಹಿಡಿತಾರ ಅಂತ ಹೇಳಿ, ಬಾಳೆ ಒಳಗೆ ಏನ್ ಮಾಡಿದ್ರಿ? ಬಾಳೆ ಒಳಗೆ ಅಂದ್ರೆ ಸರ್ ಅವರು ಫಸ್ಟ್ ಇಲ್ಲಿ ಯಾವ್ದನ್ನು ಬರೀ ಒಣ ಬೇಸಾಯ ಮಾಡಿದ್ರು ಸರ್. ಇಲ್ಲಿ ಬಾಳೆ ನಮ್ಮೂರಲ್ಲಿ ಯಾರು ಬಾಳೆನೇ ಮಾಡಿಲ್ಲ ಸರ್. ತೋಟಗಾರಿಕೆ ಅಂದ್ರೆ ಸರ್ ಇವ್ರು ನಮ್ಗೆ ಇನ್ನೊಬ್ರು ಹುಡುಗಾಟ ಆಡಿ ನಗೋ ಜನ ಇದ್ದಾರೆ ಸರ್. ಇಲ್ಲಿ ನಾನು ಮಾಡ್ಬೇಕಂದ್ರೆ ಅವಾಗೆಲ್ಲ ನಾವು ಟ್ಯಾಂಕ್ ಗಳು ತಗೊಂಡು ಸಾವಯವ ಮಾಡಿ ನಾವು ಬಿಜಾಪುರದವರೆಗೂ ನಾನು ಲೋಡ್ ಮಾಡುವಾಗ ನಾನು ಎಲ್ಲ ಇಡೀ ಬಜಾರ್ಕಿನೇ ಕಲರ್ ಬರೋದ್ರಿಂದ ಸೈಜ್ ಹಿಡ್ಕೊಂಡು ಅವ್ರೆಲ್ಲಾರು ಬಂದು ಒಂದು ಬಾಳೆನ ಸೇಲ್ ಮಾಡ್ಬೇಕಾದ್ರೆ ಸವಾಲ್ ಮಾಡಕದಂಗ ಅವರೇ ಹೆಚ್ಚು ನನಗ್ ಬೇಕು ನನಗ್ ಬೇಕಂತ ತಗೊಂಡು ಹೋಗೋರು ಸರ್. ಹಿಂಗಾಗಿ ಅದು ಜನ ನೋಡ್ಬಿಟ್ಟು ಈ ತರ ಯಾರು ಬೆಳೆಸಿಲ್ಲ ಇವರು ಬಾಳೆದ್ರಲ್ಲಿ ಒಳ್ಳೆ ಆದಾಯ ತಗೊಂಡ್ರ ಅಂತ ಹೇಳ್ಬಿಟ್ಟು ಎಲ್ಲ ಊರಿಗೆಲ್ಲ ಪಬ್ಲಿಸಿಟಿ, ತಾಲೂಕ್ ಲೆವೆಲ್ ಪಬ್ಲಿಸಿಟಿ ಆಗಿ ಹಿಂಗಾಗಿ ಬಾಳೆ ಬಸನಗೌಡ ಅಂತ ನನ್ನ ಹೆಸರಾಗಿ ಬಿಟ್ಟಿದೆ ಸರ್. ಊರಲ್ಲಿ ಬರೀ ಬಸನಗೌಡ ಅಂದ್ರೆ ನನಗೆ ಯಾರು ಹೇಳಲ್ಲ ಸರ್ ಇಲ್ಲಿ. ಹಾ ಸರ್, ಈ ತರ ಆಗಿದೆ ಸರ್. ಯಾವ್ದೊಂದು ಮಾಡಿದ್ರೆ ಒಂದು ಮನಸ್ಸಿಟ್ಟರೆ ಮಾರ್ಗ ಅಂತಾರಲ್ಲ ಸರ್, ಪಕ್ಕ ಅದ್ರಲ್ಲಿ ಸಕ್ಸಸ್ ಇದೆ ಸರ್. ಮಾಡೇ ಮಾಡ್ಬೇಕಂತ ಒಂದು ಇನ್ನೂ ಹೆಚ್ಚಿನ ಹೆಚ್ಚಿಗಾಗಿ ಮಾಡ್ಬೇಕಂತ ಒಂದು ಆಸೆ ಇದೆ ಸರ್. ಅದರಲ್ಲಿ ಈಗ ಬಾಳೆ ಬೆಳೆದದ್ದೆಷ್ಟು ಮತ್ತೆ ಏನು ಆದಾಯ ಇಳುವರಿ ಎಷ್ಟ ಅದರಿಂದ ಬಂದದ್ದು ನಿಮಗೆ? 1 ಎಕರೆಗೆ 40 ಟನ್ ತೆಗೆದಿದ್ದೀನಿ ನೋಡಿ ಸರ್ ನನ್ನ ಬಾಳೆ ಸರ್. ಖರ್ಚು ಅಂದ್ರೆ ನಾನು ಜಾಸ್ತಿ ಏನು ಖರ್ಚಿಲ್ಲ ಸರ್. ಅದು ಸಸಿ ತೊಗೊಂಬರಕ್ 12 ರೂಪಾಯಿಗೆ ಒಂದು ಸಸಿ ತಂದಿದ್ದೆ ಸರ್ ನಾನು. ಖರ್ಚು ಅಂದ್ರೆ ನಮ್ದು 1 ಎಮ್ಮಿ ಸರ್, ಮೊದಲು ಇವಾಗ ಆಕ ತಗೊಂಡಿದ್ದೆ. 1 ಎಮ್ಮಿ ತಗೊಂಡು ಅದ್ರದ್ದು ಮೂತ್ರ ಸೆಗಣಿ ನಾನು ತಿಪ್ಪಿಗೆ ಹಾಕ್ತಿದ್ದಿಲ್ಲ ಸರ್. 8 ಟ್ಯಾಂಕ್ ಕಟ್ಟಿದ್ದೀನಿ ಸರ್ ನಮ್ಮ ಹೊಲದಲ್ಲಿ, ಅದನ್ನ ತಗೊಂಡು ಅದರಲ್ಲಿ ಹಾಕ್ತಿದ್ವಿ ಸರ್. ಒಂದು ದಿನಕ್ಕೆ 2-4 ಕೊಡ ಆಗು ಸರ್ ಮಿಕ್ಸ್ ಆಗಿ ಅದ್ ಮಾಡಿ ನೀರು ಮಿಶ್ರಣ ಮಾಡಿ ಎಲ್ಲ ಪೈಪ್ ಮುಖಾಂತರ ಗಿಡಗಳು ಹಿಡಿದಿದ್ವಿ ಸರ್ ನಾನು. ಹಿಂಗಾಗಿ ನಮ್ ಖರ್ಚೇನೆ ಅನಿಸಲಿಲ್ಲ ಸರ್. ಲೇಬರ್ ನಮ್ಮ ಮಿಸಸ್ ಒಬ್ಬರೇ ಅದಕ್ಕೆ ಗೊಬ್ಬರ ಹಾಕೋರು ಸರ್ ಅದಕ್ಕೆ. ಹಿಂಗಾಗಿ ನಮ್ಗೆ ಕೃಷಿಯಿಂದ ನಮ್ಗೆ ಲಾಸ್ ಅನ್ನೋದು ಅದ್ರ ಬೇಜಾರ ಅನ್ನೋದು ನಮ್ಗೆ ಏನಿಲ್ಲ ಸರ್. ನಮ್ಗಿನ್ನ ಖುಷಿ ಅನಿಸ್ತದೆ ಸರ್, ಆರೋಗ್ಯವಾಗಿದೆ ಸರ್ ಇದರಲ್ಲಿ. ನಮ್ಗೆ ಬಹಳ ಖುಷಿ ಅನಿಸುತ್ತೆ ಸರ್ ಇದರಲ್ಲಿ. ಈಗ ಇಷ್ಟು

ದಾರಿಯಾವುದೈಕುಂಠಕ್ಕೆ ಆದಿ ತೋರಿ ಸೈಯ ದಾರಿಯಾವುದೈಯ ವೈಕುಂಠಕ್ಕೆ ಆದಿ ತೋರಿ ಸೈಯ ಆದಿತೋರಿ ಸಯ್ಯ ದಾರಿಯಾವುದಯ್ಯ ಆದಿತೋರಿ ಸಯ್ಯ ಆಧಾರ ಮೂರ್ತಿ ನಿನ್ನ ಪಾದ ಸೇರುವುದಕ್ಕೆ ಆಧಾರ ಮೂರ್ತಿ ನಿನ್ನ ಪಾದ ಸೇರುವುದಕ್ಕೆ ದಾರಿಯಾವುದಯ್ಯ ವೈಕುಂಠಕ್ಕೆ ಆದಿತೋರಿ ಸಯ್ಯ ಪುರಂದರ ವಿಠಲ ಅದೆ ತೋರಿಸಯ್ಯ ಆ ದಾರಿಯ ಉದಯ ವೈಕುಂಠಕ್ಕೆ ಹಾದಿ ತೋರಿಸಯ್ಯ ಹಾದಿ ದಯತೋರು ದೇವ ಗುರುರಾಯನೆ ದಯತೋರು ದೇವ ಗುರುರಾಯನೆ ಭಯವಾಗು ಜನಗೆ ಬಾವ ಸಾಗದಾದೆ ಭಯವಾಗು ಜನಗೆ ಬಾವ ಸಾಗದಾದೆ ದಯತೋರು ದೇವ ಗುರುರಾಯನೆ ದಯತಾರು ದೇವ ಗುರುರಾಯನೆ ಭಯವಾಗು ಜನಗೆ ಭವ ಸಾಗದಾದಿ ಭಯವಾಗು ಜನಗೆ ಭವ ಸಾಗದಾದಿ ದಯತೋರು ದೇವ ಗುರುರಾಯನೆ ದಯತೋರು ದೇವ ಗುರುರಾಯನೆ ಅನ್ಯ ವಸ್ತ್ರಕ್ಕಾಗಿ ಅನ್ನದಾಸನಾದೆ ಅನ್ಯ ವಸ್ತ್ರಕ್ಕಾಗಿ ಅನ್ಯದಾಸನಾದೆ ಬಣ್ಣ ಬಟ್ಟೆ ನೈಯ ಘನವ್ಯಾಸರಾಯ ಬಣ್ಣ ಬಟ್ಟೆ ನೈಯ ಘನವ್ಯಾಸರಾಯ ದಯ ತೋರು ದೇವ ಗುರುರಾಯನೆ ದಯ ತೋರು ದೇವ ಗುರುರಾಯನೆ ಜಾಲದಲ್ಲಿ ಮಂದ ಬೂತಿಯಾದೆ ದೇಹ ಕೊರಗಿ ತಯ್ಯ ರಾಘವೇಂದ್ರ ರಾಯ ದೇಹ ಕೊರಗಿ ತಯ್ಯ ರಾಘವೇಂದ್ರ ರಾಯ ದಯ ತೋರು ದೇವ ಗುರುರಾಯನೆ ದಯ ತೋರು ದೇವ ಗುರುರಾಯನೆ ಭಯವಾಗು ಜನಗೆ ಹಟವೇಕೆ ಜೀವ ದಿಟ ಯೋಗಿ ಕಾಯ ವಿಠಲೇಶ ಪ್ರಿಯ ಪ್ರಹ್ಲಾದರಾಯ ವಿಠಲೇಶ ಪ್ರಿಯ ಪ್ರಹ್ಲಾದರಾಯ ದಯ ತೋರು ದೇವ ಗುರುರಾಯನೆ ದಯ ತೋರು ದೇವ ಗುರುರಾಯನೆ ಇದಾಗಿತ್ತು ನಮ್ಮ ಇಂದಿನ ಕೆಸ. ನರ ಜನ್ಮದಲ್ಲಿ ಹುಟ್ಟಿ ಹರನ ನೆನೆಯದ ಪ್ರಾಣಿ ನರ ಜನ್ಮದಲ್ಲಿ ಹುಟ್ಟಿ ಹರನ ನೆನೆಯದ ಪ್ರಾಣಿ ಕೆಲವು ಹೊಲಿಯುವರಲ್ಲಿ ತನ್ನೊಳಗಿದ್ದು ಮರೆತು ತಿರಗುವ ಮನುಜ ಅರವು ತನ್ನೊಳಗಿದ್ದು ಮರೆತು ತಿರುಗುವ ಮನುಜ ಕುರಿ ಕೋಳಿ ಚಲ್ಮದಳು ಹುಟ್ಟುವ ಸಾಕ್ಷಿ ನರ ಜನ್ಮದಲ್ಲಿ ಹುಟ್ಟಿದ ಹರನ ನೆನೆಯದ ಪ್ರಾಣಿ ನರ ಜನ್ಮದಲ್ಲಿ ಹುಟ್ಟಿ ಹರನ ನೆನೆಯದ ಪ್ರಾಣಿ